ಈ ಹಿಪ್ಪನೇರಳೆ ತೋಟಗಳ ನಿರ್ವಹಣೆ ಬಹಳ ಮುಖ್ಯವಾಗುತ್ತೆ. ಈ ತೋಟಗಳನ್ನು ತಾವು ತಜ್ಞರು ಹೇಳ್ತಾ ಇರ್ತೀರ, ಕಾಲಕ್ಕೆ ಅನುಗುಣವಾಗಿ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಅಂತ. ಇನ್ನು ಬೇಸಿಗೆಯಲ್ಲಿ ಈ ತೋಟಗಳ ನಿರ್ವಹಣೆ ಮಾಡೋದು ಕೂಡ ಅಷ್ಟೇ ಮುಖ್ಯವಾದಂಥದ್ದು. ಮತ್ತು ನಮ್ಮ ರೈತರು ಒಂದು ಆರ್ಥಿಕವಾಗಿ ಸದೃಢತೆಯನ್ನು ಪಡೆಯೋದಕ್ಕೆ ಈ ಒಂದು ಹಿಪ್ಪನೇರಳೆ ತೋಟಗಳ ನಿರ್ವಹಣೆ ಬಹಳ ಮುಖ್ಯವಾಗುತ್ತೆ. ತಾವಿವತ್ತು ಈ ಬೇಸಿಗೆಯಲ್ಲಿ ಹಿಪ್ಪನೇರಳೆ ತೋಟದ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಈ ಒಂದು ಬೇಸಿಗೆನಲ್ಲಿ ಹಿಪ್ಪನೇರಳೆ ತೋಟದ ಸಮರ್ಪಕ ನಿರ್ವಹಣೆ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ ಅಂತೀರಿ? ನೋಡಿ, ನೀರು ಅನ್ನೋದು ಒಂದು ಜೀವ ದ್ರವ ಇದ್ದಂತೆ. ಸಕಲ ಜೀವಿಗಳಲ್ಲಿ ನಡೆಯುವ ಎಲ್ಲ ಜೀವ ರಾಸಾಯನಿಕ ಕ್ರಿಯೆಗಳಿಗೆ ನೀರು ಒಂದು ಅತ್ಯವಶ್ಯಕವಾದಂತಹ ಒಂದು ಅಂಶ. ಅದರಲ್ಲೂ ತಮ್ಮ ಆಹಾರ ತಾವೇ ತಯಾರಿಸಿಕೊಳ್ಳುವಂತಹ ಸಸ್ಯಗಳು, ಅವುಗಳಲ್ಲಿ ಫೋಟೋಸಿಂಥಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಈ ಒಂದು ಕ್ರಿಯೆ ಕುಂಠಿತಗೊಳ್ಳೋದು ಮುಖ್ಯವಾದ ಕಾರಣ ನೀರು. ಒಂದು ವೇಳೆ ನೀರು ಸರಿಯಾಗಿ ದೊರೆದಿರಾ ಇದ್ರೆ ಗಿಡಗಳಲ್ಲಿ ಈ ಫೋಟೋಸಿಂಥಸಿಸ್ ಅನ್ನೋ ಒಂದು ಪ್ರಕ್ರಿಯೆ ಏನಿದೆ ಅದು ಕುಂಠಿತಗೊಂಡು ಸೊಪ್ಪಿನ ಗುಣಮಟ್ಟ ಹಾಗೂ ಉತ್ಪಾದಕತೆ ಎರಡರ ಮೇಲೂ ಸಹ ದುಷ್ಪರಿಣಾಮ ಬೀರುತ್ತದೆ. ಇನ್ನು ಬೇಸಿಗೆಯಲ್ಲಿ ಸೂರ್ಯನ ತಾಪ ಹೆಚ್ಚಾಗಿರುತ್ತೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ವಾತಾವರಣದ ಏರುಪೇರುಗಳು ಮತ್ತೆ ಹೇಗೆ ಸೂರ್ಯನ ಶಾಖ ಜಾಸ್ತಿ ಆಗ್ತದೆ ಅನ್ನೋದು ನಮ್ಗೆಲ್ಲರಿಗೂ ಅನುಭವಕ್ಕೆ ಬರ್ತಾನೆ ಇದೆ. ಸೊ ಇಂತಹ ವಾತಾವರಣದಲ್ಲಿ ಭೂಮಿಯ ಮೇಲ್ಮೈಯಿಂದ ನೀರು ಆವಿಯಾಗಿ ಹೋಗುತ್ತೆ. ಇದಕ್ಕೆ ಇಂಗ್ಲಿಷ್ನಲ್ಲಿ ನಾವು ಇವಾಪೋ ಟ್ರಾನ್ಸ್ಪಿರೇಷನ್ ಅಂತೀವಿ. ಅದೇ ತರ ಸಸ್ಯಗಳು ಅವುಗಳ ಒಂದು ಫೋಟೋಸಿಂಥಸಿಸ್ ಆಗುವಾಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯೋ ಟೈಮಲ್ಲಿ ಕೂಡ ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಅಂದ್ರೆ ಈ ಬಾಷ್ಪೀಕರಣ, ನೀರು ಬಾಷ್ಪೀಕರಣದ ಮುಖಾಂತರ ಆವಿಯಾಗಿ ವಾತಾವರಣ ಸೇರುತ್ತೆ. ಈ ಎಲ್ಲಾ ಕಾರಣಗಳಿಂದ ಒಂದು ಸಮೀಕ್ಷೆ ಪ್ರಕಾರ ನಾವು ತೋಟಗಳಿಗೆ ಹರಿಸುವಂತ ನೀರಿನ 60% ಭಾಗ ನೀರು ಆವಿಯಾಗಿ ವಾತಾವರಣ ಸೇರುತ್ತದೆ ಅಂತ ಸಮೀಕ್ಷೆಗಳು ನಮಗೆ ತಿಳಿಸ್ತವೆ. ಈ ಕಾರಣದಿಂದಾಗಿ ಸಸಿಗಳಿಗೆ ನೀರು ದೊರಕುತ್ತೀರಾ ಅವು ಸೊರಗಿ ಅದರ ಉತ್ಪಾದಕತೆ ಕಡಿಮೆ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರೋದ್ರಿಂದ ಈ ಮಣ್ಣಿನ ಒಂದು ತೇವಾಂಶನ ನಾವು ಕಾಪಾಡಬೇಕಾಗತ್ತೆ. ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಜೊತೆಗೆ ಬಾಷ್ಪೀಕರಣ ಎರಡು ಒಟ್ಟೊಟ್ಟಿಗೆ ನಡೆಯುವಂತಹ ಪ್ರಕ್ರಿಯೆಗಳಾಗಿರೋದ್ರಿಂದ ನಾವು ಏನೂ ಮಾಡಕ್ ಆಗೋದಿಲ್ಲ. ದ್ಯುತಿ ಸಂಶ್ಲೇಷಣೆ ಕ್ರಿಯೆನ ಅಥವಾ ಬಾಷ್ಪೀಕರಣನ ಎರಡನ್ನೂ ಸ್ಟಾಪ್ ಮಾಡಕ್ ಆಗಲ್ಲ. ಆದ್ರಿಂದ ನಮ್ಮ ಒಂದು ಒತ್ತು ಮಣ್ಣಿನ ತೇವಾಂಶದ ನಿರ್ವಹಣೆ ಬಗ್ಗೆ ಕೊಡಬೇಕಾಗತ್ತೆ. ಆಮೇಲೆ ತೋಟಗಳಲ್ಲಿ ನಮ್ಗೆ ತೇವಾಂಶ ನಿರ್ವಹಣೆ ಮಾಡದೇ ಇದ್ದಲ್ಲಿ ಈಗಾಗಲೇ ನಮ್ಮಲ್ಲಿ ಅಂತರ್ಜಲ ಕೂಡ ತುಂಬಾ ಬತ್ತಿ ಹೋಗ್ತಾ ಇದೆ, ಮಳೆ ನೀರಿಲ್ಲ, ಇಂಥ ಸಮಯದಲ್ಲಿ ಇರೋ ನೀರನ್ನ ನಾವು ನಿರ್ವಹಣೆ ಮಾಡದಿರಾ ಇದ್ರೆ ಉತ್ತಮ ಗುಣಮಟ್ಟದ ಸೊಪ್ಪನ್ನ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗೇನೆ ಉತ್ತಮವಾದಂತಹ ಈ ಗೂಡುಗಳನ್ನ ಪಡ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಇನ್ನ ಈ ಬೇಸಿಗೆನಲ್ಲಿ ಈ ಸೊಪ್ಪಿನ ಗುಣಮಟ್ಟಕ್ಕೂ ಮತ್ತು ರೇಷ್ಮೆ ಹುಳುಗಳಿಗೂ ಏನು ಸಂಬಂಧ ಅಂತಿದೆ? ಸಾಮಾನ್ಯವಾಗಿ ನಾವು ತಿನ್ನೋ ಆಹಾರ ನಮ್ಮ ಶರೀರದ ಒಂದು ರೋಗ ನಿರೋಧಕ ಶಕ್ತಿನ ಉತ್ತೇಜನಗೊಳಿಸುತ್ತೆ. ಅದೇ ರೀತಿ ಈ ರೇಷ್ಮೆ ಹುಳುಗಳು ಸುಮಾರು ತಲೆತಲಾಂತರಗಳಿಂದ ನಾವು ಅವುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಮತ್ತೆ ಅವುಗಳಲ್ಲಿ ಸಹಜವಾಗಿ ಈ ರೋಗ ನಿರೋಧಕ ಕ್ರಿಯೆ ಬೆಳೆಯೋದಕ್ಕೆ ನಾವು ಆಸ್ಪದನೆ ಕೊಡ್ತಾ ಇಲ್ಲ. ಇಂಥ ಸಮಯದಲ್ಲಿ ನಾವು ಆ ಹುಳುಗಳಿಗೆ ಕೊಡುವಂತ ಸೊಪ್ಪಿನ ಗುಣಮಟ್ಟ ಚೆನ್ನಾಗಿಲ್ಲ ಅಂದ್ರೆ ಅವುಗಳ ರೋಗ ನಿರೋಧಕ ಶಕ್ತಿ ಕೂಡ ಕುಂದಿ ಹೋಗುತ್ತೆ. ಹಾಗೂ ಬೇಸಿಗೆ ಕಾಲದಲ್ಲಿ ಅವಾಗಲೇ ಹೇಳ್ದಂಗೆ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿದೆ ಮತ್ತೆ ಶುಷ್ಕತೆ ಅಂದ್ರೆ ತೇವಾಂಶ ರಿಲೇಟಿವ್ ಹ್ಯುಮಿಡಿಟಿ ಅಂತ ಏನ್ ಹೇಳ್ತೀವಿ ಅದು ಕೂಡ ತುಂಬಾ ಕಡಿಮೆ ಇರೋದ್ರಿಂದ ಈ ಆರ್ದ್ರತೆನ ಹೆಚ್ಚು ಮಾಡಕ್ಕೆ ಯಾವುದೇ ಒಂದು ಚಾನ್ಸ್ ಇಲ್ಲ. ಆದ್ರಿಂದ ಏನಾಗುತ್ತೆ ಈ ಸೊಪ್ಪಿನ ಗುಣಮಟ್ಟ ಕಡಿಮೆ ಆಗ್ಬಿಟ್ಟು ಈ ಹುಳುಗಳ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ಬೇರೆ ಬೇರೆ ರೀತಿಯ ಈ ಗ್ರಾಸರಿ ಅಂತ ಹಾಲು ತೊಂಡೆ ಸಪ್ಪೆ ಇಂಥ ರೋಗಗಳು ಉಲ್ಬಣಗೊಳ್ತವೆ. ಸೊ ಆ ಹುಳುಗಳ ಈ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋಕ್ಕೋಸ್ಕರನೇ ನಾವು ಸೊಪ್ಪಿನ ಗುಣಮಟ್ಟನ ಅತ್ಯುತ್ತಮವಾಗಿ ಕಾಪಾಡ್ಕೊಂಡು ಬರೋದಕ್ಕೋಸ್ಕರ ನೀರಿನ ಅಂಶದ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕಾಗುತ್ತೆ. ಅಂದ್ರೆ ಈ ಸೊಪ್ಪಿನಲ್ಲಿ ಸಾಕಷ್ಟು ತೇವಾಂಶ ಮತ್ತು ಪೋಷಕಾಂಶಗಳಿದ್ದಾಗ ಈ ರೇಷ್ಮೆ ಹುಳುಗಳಿಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ. ಹೌದು, ಒಂದು ಸಮೀಕ್ಷೆ ಹೇಳುತ್ತೆ, ನಮ್ಮ ಒಂದು ಸ್ಟಡೀಸ್ ಹೇಳೋದೇನಂದ್ರೆ 70% ಎಲೆನಲ್ಲಿ ನೀರಿನಂಶ ಇರಬೇಕು. ಆ ನೀರಿನಂಶದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಹುಳುಗಳಿಗೆ ನಾವು ನೀರು ಕುಡ್ಸಕ್ಕಾಗಲ್ಲ. ಆ ಹುಳುಗಳಿಗೆ ನೀರ್ ಏನ್ ಬೇಕು ಶರೀರಕ್ಕೆ ಅದೆಲ್ಲ ಪೂರ್ತಿ ಸೊಪ್ಪಿನ ಮುಖಾಂತರನೇ ಬರಬೇಕಾಗತ್ತೆ. ಆದ್ರಿಂದ ಬೇಸಿಗೆನಲ್ಲಿ ಸೊಪ್ಪಿನ ಗುಣಮಟ್ಟ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ, ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ನೀರಿನ ಅಂಶ ಕಡಿಮೆ ಆಗಿರೋದ್ರಿಂದ ಸೊಪ್ಪು ಒಂದ್ ರೀತಿ ತನ್ನ ಸಾರಾಂಶವನ್ನೆಲ್ಲ ಕಳ್ಕೊಂಡ್ಬಿಡುತ್ತೆ. ಅಷ್ಟೊಂದು ಇವುಗಳಿಗೆ ರುಚಿಸಲ್ಲ ಅಂತಾನು ಹೇಳಬಹುದು, ರುಚಿಸೋದಿಲ್ಲ, ಅವು ತಿನ್ನೋದಕ್ಕೆ ಅಗಿಯೋದಕ್ಕೆ ಆಗೋದಿಲ್ಲ. ಈ ಎಲ್ಲಾ ಕಾರಣಗಳಿಗೆ ಸೊಪ್ಪಿನ ಒಂದು ನೀರಿನಂಶ, ಸೊಪ್ಪಿನಲ್ಲಿರುವಂತ ನೀರಿನಂಶ ಕಾಪಾಡಬೇಕು ಅಂದ್ರೆ ಮಣ್ಣಲ್ಲಿರುವಂತ ತೇವಾಂಶನು ನಾವು ಕಾಪಾಡಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಬೇಸಿಗೆನಲ್ಲಿ ಈ ನೀರು ಭೂಮಿಯ ಮೇಲ್ಮೈಯಿಂದ ಸಾಕಷ್ಟು ಆವಿಯಾಗಿ ಹೋಗುತ್ತೆ ಅಂತ ತಾವು ಹೇಳಿದ್ರಿ. ಇದನ್ನು ತಡೆಯಲಾದರೂ ಹೇಗೆ ಅಂತೀರಿ? ಈಗ ಆಧುನಿಕ ಕೃಷಿ ಪದ್ಧತಿಗಳಲ್ಲಿ ಕೆಲವೊಂದು ಸುಧಾರಿತ ವಿಧಾನಗಳಿದ್ದಾವೆ. ಆ ಸುಧಾರಿತ ವಿಧಾನಗಳನ್ನ ಕೃಷಿ ಭೂಮಿಯಲ್ಲಿ ನಾವು ಅಳವಡಿಸಿಕೊಂಡು ಈ ಭೂಮಿಯ ಮೇಲ್ಮೈನ ಕವರ್ ಮಾಡೋದು, ಅಂದರೆ ಮುಚ್ಚಿ ಹಾಕೋದು. ಈ ಮುಚ್ಚಿ ಹಾಕೋದ್ರಿಂದ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಭೂಮಿ ಮೇಲೆ ಬೀಳೋದನ್ನ ತಪ್ಪಿಸ್ಬೋದು. ಆದ್ರಿಂದ ಶಾಖ ಉತ್ಪತ್ತಿ ಆಗೋದು ಕಡಿಮೆ ಆಗುತ್ತೆ, ಹಾಗೇನೆ ತೇವಾಂಶ ಆವಿಯಾಗಿ ಹೋಗೋದು, ಈ ಬಾಷ್ಪೀಕರಣ ಪ್ರಕ್ರಿಯೆ ಏನಿದೆ ಅದು ಕೂಡ, ಈ ವಾಪರ್ ಟ್ರಾನ್ಸ್ಪಿರೇಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಈ ಯಾವಾಗ ನಾವು ಇದನ್ನ ಕಡಿಮೆ ಮಾಡ್ತೀವಿ, ನ್ಯಾಚುರಲ್ ಆಗಿ ಭೂಮಿನಲ್ಲಿರುವಂತ ತೇವಾಂಶ ಅಲ್ಲೇ ಉಳ್ಕೊಂಡು ಅದು ಸಸಿಗಳಿಗೆ ಸಿಗುತ್ತೆ. ಆದ್ದರಿಂದ ನಾವು ವಿವಿಧ ವಿಧಾನಗಳನ್ನು ಬಳಸಿಕೊಂಡು ಈ ಒಂದು ಭೂಮಿ ಮೇಲಿರುವಂತಹ ತೇವಾಂಶ ಆವಿಯಾಗದನ್ನ ತಡಿಬೇಕಾಗತ್ತೆ ಅಂತ ತಾವು ಹೇಳ್ತೀರಿ. ಆ ಒಂದು ವಿಧಾನಗಳ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ತೀರಾ? ಖಂಡಿತ. ಹಿಪ್ಪುನೇರಳೆ ತೋಟಗಳಲ್ಲಿ ಭೂಮಿಯ ಮೇಲ್ಮೈಯಿಂದ ನೀರು ಆವಿಯಾಗಿ ಹೋಗೋದು, ಈ ವಾಪರ್ ಟ್ರಾನ್ಸ್ಪಿರೇಷನ್ ತಡೆಯೋದು ಬಹಳ ಮುಖ್ಯ ಅಂತ ನಾನು ಆವಾಗ್ಲಿಂದಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಈ ಒಂದು ಪ್ರಕ್ರಿಯೆನ ನಾವು ಪಡಿಬೇಕು ಅಂತಂದ್ರೆ, ಅಳವಡಿಸ್ಕೋಬೇಕು ಅಂದ್ರೆ, ಇದಕ್ಕೆ ಕೆಲವು ಸುಧಾರಿತ ಪದ್ಧತಿಗಳಿದ್ದಾವೆ. ಆ ಸುಧಾರಿತ ಪದ್ಧತಿಗಳು ಬಗ್ಗೆ ನಾನು ಸ್ವಲ್ಪ ವಿವರವಾಗಿ ಹೇಳ್ತೀನಿ. ಈ ಹನಿ ನೀರಾವರಿ ಪದ್ಧತಿಗಳು, ಈ ಹನಿ ನೀರಾವರಿ ಅಂದ್ರೆ ನಮಗೆ ಮೊದಲೆಲ್ಲ ಗೊತ್ತಿತ್ತು, ಮೊದಲ ಕಾಲದಲ್ಲಿ ನೀರನ್ನ ಸುಮ್ಮನೆ ಹರಿಸ್ತಾ ಇದ್ವಿ ನೆಲದ ಮೇಲೆ. ಈಗ ನೀರ್ ಕಡಿಮೆ ಆಗಿರೋದ್ರಿಂದ ಈ ಒಂದು ಹನಿ ನೀರಾವರಿ ಪದ್ಧತಿ ಮತ್ತೆ ತುಂತುರು ನೀರಾವರಿ ಪದ್ಧತಿ, ಇಂಥ ಸುಧಾರಿತ ನೀರಾವರಿ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದು ಒಂದು ಮೆಥಡ್. ಅದರ ಜೊತೆಗೆ ಟ್ರೆಂಚಿಂಗ್ ಅನ್ನೋ ಒಂದು ಪದ್ಧತಿನ ಹೊಸದಾಗಿ ನಾವು ಅಳವಡಿಸ್ಕೊಳ್ತಾ ಇದೀವಿ. ಅದರ ಜೊತೆಗೆ ಹೊದಿಕೆ ಪದ್ಧತಿ ಅಂದ್ರೆ ಮಲ್ಚಿಂಗ್ ಅಂತ ಹೇಳ್ತೀವಿ. ಆಮೇಲೆ ಅಂತರ ಬೆಳೆಗಳನ್ನ ಬೆಳೆದು ಅಂತರ ಬೇಸಾಯ ಕೈಗೊಳ್ಳೋದು, ಇದರ ಜೊತೆಗೆ ಮಾಗಿ ಉಳಿಮೆ, ಕೃಷಿ ಹೊಂಡಗಳನ್ನ ತೆಗೆಯೋದು, ಹೀಗೆ ಮುಂತಾದ ತೇವಾಂಶ ಸಂಗ್ರಹಣಾ ವಿಧಾನಗಳನ್ನ ನಮ್ಮ ತೋಟದಲ್ಲಿ ಅಳವಡಿಸ್ಕೊಳ್ಳೋದು. ಈ ಎಲ್ಲಾ ವಿಧಾನಗಳನ್ನ ಅಳವಡಿಸ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ರೇಷ್ಮೆ ತೋಟದಲ್ಲಿ ಮಣ್ಣಿನಲ್ಲಿರುವಂತ ತೇವಾಂಶನ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮೊದಲೇದಾಗಿ ತಾವು ಈ ಹನಿ ನೀರಾವರಿ ಅಳವಡಿಕೆ ಅಂತ ಹೇಳಿದ್ರಿ, ಇದು ಎಷ್ಟು ಮಟ್ಟಿಗೆ ಈ ತೇವಾಂಶದ ಸಂರಕ್ಷಣೆಗೆ ಸಹಾಯ ಮಾಡುತ್ತೆ ಅಂತೀರಿ? ಹನಿ ನೀರಾವರಿ ಅನ್ನೋದನ್ನ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ, ಈ ಸಣ್ಣ ಪೈಪ್ಗಳಿರುತ್ತೆ, ಆ ಪೈಪ್ಗಳನ್ನ ನೆಲದ ಮೇಲೆ ಗಿಡಕ್ಕೆ ಹತ್ರ ಹೋಗೋಂಗೆ ಅಳವಡಿಸ್ತೀವಿ. ಅಂದ್ರೆ ಈ ಬೇರಿನ ಒಂದು ವಲಯ, ರೂಟ್ ಝೋನ್ ಅಂತ ಹೇಳ್ತೀವಿ. ಆ ರೂಟ್ ಝೋನ್ಗೆ ಡೈರೆಕ್ಟ್ ಆಗಿ ನೀರು ಹನಿಯಾಗಿ ಹೋಗಿ ಬೀಳೋದ್ರಿಂದ, ಆ ಡೈರೆಕ್ಟ್ ಆಗಿ ರೂಟ್ ಝೋನ್ ಅಲ್ಲಿ ಹೋಗಿ ಬೀಳತ್ತೆ, ಮತ್ತೆ ಇದರಿಂದಾಗಿ ನೀರ್ ಮೇಲ್ಗಡೆ ಹರಿತಾ ಇಲ್ಲ ಭೂಮಿ ಮೇಲ್ಗಡೆ, ಆದ್ರಿಂದ ಆವಿ ಆಗೋದು ಕೂಡ ತಡೆಯುತ್ತೆ. ಈ ನಾನು ಅವಾಗ್ಲೇ ಹೇಳ್ದಂಗೆ 60% ನೀರ್ನ ನಾವು ಫ್ಲಡ್ ಮಾಡೋವಾಗ ಕಳ್ಕೊಂತೀವಿ. ಇದೇನು ಸಣ್ಣ ಅಮೌಂಟ್ ಅಲ್ಲ, ತುಂಬಾ ಪ್ರೀಶಿಯಸ್. ಒಂದೊಂದು ಹನಿ ನೀರು ಕೂಡ ನಮ್ಗೆ ಇವತ್ತು ತುಂಬಾ ಮುಖ್ಯ, ಅಮೂಲ್ಯ. ಅಮೂಲ್ಯ ಅಂದ್ರೆ ಈ ಡೈಮಂಡ್ ಇದ್ದಂಗೆ. ಸೊ ಇಂಥ ಸಮಯದಲ್ಲಿ ನಾವು ಈ ನೀರಿನ ಆವಿ ಆಗೋದನ್ನ ತಡೆಯೋದು ಅಂತ ಅನ್ನೋದೇ ದೊಡ್ಡ ವಿಷಯ. ಅದಕ್ಕಾಗಿ ಹನಿ ನೀರಾವರಿ ಪದ್ಧತಿನ ಅಳವಡಿಸ್ಕೊಂಡು ಡೈರೆಕ್ಟ್ ಆಗಿ ಈ ಒಂದು ಸಸಿಗಳ ಬೇರಿನ ವಲಯ ಅಂತ ಏನ್ ಹೇಳ್ತೀವಿ ಅದಕ್ಕೆ ನೀರನ್ನ ಪೂರೈಸೋದ್ರಿಂದ 60% ನೀರಿನ ಉಳಿತಾಯ ಆಗತ್ತೆ ಅಂತ ನಮ್ಮ ಸಮೀಕ್ಷೆಗಳು ಹೇಳುತ್ತೆ. ಅಂದ್ರೆ ನಾವು ಒಂದು ಹಿತಕರವಾಗಿ ನೀರನ್ನ ಪೂರೈಕೆ ಮಾಡಬಹುದು ಹನಿ ನೀರಾವರಿಯಿಂದ, ಜೊತೆಗೆ ನೀರು ಆವಿಯಾಗೋದನ್ನು ಕೂಡ ತಡಿಬಹುದು. ತುಂಬಾ ವರ್ಗ 60% ಅಷ್ಟು ನೀರನ್ನ ನಾವು ಉಳಿತಾಯ ಮಾಡಬಹುದು ಈ ಹನಿ ನೀರಾವರಿ ಪದ್ಧತಿನ ಅಳವಡಿಸ್ಕೊಳ್ಳೋದು. ಇದರ ಜೊತೆಗೆ ಹನಿ ನೀರಾವರಿ ಜೊತೆನಲ್ಲೇ ನಾವು ರಸಾವರಿ ಅಂತ ಹೇಳ್ತೀವಿ, ಈ ರಸಗೊಬ್ಬರಗಳನ್ನ ಕೂಡ ನಾವು ಹನಿ ನೀರಾವರಿ ಜೊತೆನಲ್ಲೇ ಮಿಕ್ಸ್ ಮಾಡಿ ಡೈರೆಕ್ಟ್ ಆಗಿ ನೀರು ಬುಡಕ್ಕೆ ಹೋಗಿ ಬೀಳೋ ತರ ನೋಡ್ಕೊಳ್ಬಹುದು. ಇದರಿಂದ ನಮ್ಗೆ ಈ ಒಂದ್ ನೀರಿನ ಜೊತೆಗೆ ಗೊಬ್ಬರಗಳ ಉಳಿತಾಯ ಕೂಡ ಆಗುತ್ತೆ, ಸದುಪಯೋಗ ಆಗುತ್ತೆ, ಉಳಿತಾಯ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಿಗೆ ರೈತನಿಗೆ ಉಳಿತಾಯ ಆಗುತ್ತೆ, ಸಾಕಷ್ಟು ಉಳಿತಾಯ ಆಗುತ್ತೆ. ಇನ್ನು ಎರಡನೇ ಪದ್ಧತಿ ತೇವಾಂಶದ ಒಂದು ಸಂರಕ್ಷಣೆಗೆ ತಾವು ತಿಳಿಸಿದ್ದು ಅಂದ್ರೆ ಈ ಟ್ರೆಂಚಿಂಗ್ ಪದ್ಧತಿ ಅಂತ, ಇದು ಹೇಗೆ ಈ ತೇವಾಂಶದ ಸಂರಕ್ಷಣೆಯಲ್ಲಿ ಮತ್ತು ನೀರು ಆವಿಯಾಗದನ್ನ ತಡೆಯೋದ್ರಲ್ಲಿ ಯಾವ ರೀತಿ ಪಾತ್ರ ವಹಿಸುತ್ತೆ ಅಂತೀರಿ? ಟ್ರೆಂಚ್ ಅಂತ ಅಂದ್ರೆ ಗುಣಿ, ಈ ಗುಳಿಗಳನ್ನ ತೆಗೆಯೋದು, ಸಾಲು ಉದ್ದಕ್ಕೂ ಸಾಲಿನ ಉದ್ದಕ್ಕೂ ಆ ಕಡೆ ಈ ಕಡೆ ಗುಣಿ ಮಾಡೋದು. ಈಗ ನಾವು ಸಾಮಾನ್ಯವಾಗಿ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಟ್ರೀ ಮಲ್ಬೆರಿ ವೈಡರ್ ಸ್ಪೇಸಿಂಗ್ ಅಂತೀವಿ, ಅಂದ್ರೆ ತುಂಬಾ ದೂರ ದೂರ ಒಂದೊಂದು ಗಿಡಗಳ ಸಾಲುಗಳನ್ನ ಹಾಕೊಂತೀವಿ. ಮರಗಡ್ಡಿ ಪದ್ಧತಿ ಅಂತೀವಲ್ಲ, ಮರಗಡ್ಡಿಗಿಂತ ಸ್ವಲ್ಪ ಕಡಿಮೆ ಇರುತ್ತೆ, ಅಂದ್ರೆ 3-4 3 ಜೋಡಿ ಸಾಲ್ ಪದ್ಧತಿ, ಈ ತರ ಪದ್ಧತಿಗಳನ್ನ ಅಳವಡಿಸಿಕೊಂಡಾಗ ನಮ್ಗೆ ಹೆಚ್ಚು ಕಡಿಮೆ 4 ಜಾಗ ಮಧ್ಯದಲ್ಲಿ ಸಿಗುತ್ತೆ. ಆ 4 ಜಾಗದಲ್ಲಿ ಎರಡೂ ಕಡೆಗೆ ಗಿಡದ ಸಾಲಿನ ಎರಡೂ ಕಡೆಗೆ ಗುಳಿ ಮಾಡೋದು. ಈ ಗುಳಿನ ಹೇಗ್ ಮಾಡ್ತೀವಿ ಅಂದ್ರೆ, ಸುಮಾರು 2 ಅಗಲ 1.5 ಅಷ್ಟು ಆಳ, ಇಷ್ಟ ಅಗಲದ ಒಂದು ಗುಳಿ ತೆಗೆದ್ಬಿಟ್ಟು ಅದ್ರ ಒಳಗಡೆ ನಮ್ಮ ಇಳಿಜಾರಿಗೆ ಅಪೋಸಿಟ್ ಆಗಿ ತಗೋಬೇಕು. ಇಳಿಜಾರಿನ ನೋಡಿಕೊಂಡು ನಮ್ಮ ಭೂಮಿ ಸಮತಟ್ಟಾಗಿದೆಯಾ, ಯಾವ ಕಡೆಗೆ ಇಳಿಜಾರಿದೆ ಅನ್ನೋದನ್ನ ನೋಡಿಕೊಂಡು ಈ ಒಂದು ಗುಳಿಗಳನ್ನ ತೆಗೆದು ಆ ಗುಳಿಗಳ ಒಳಗಡೆಗೆ ನಮ್ಮಲ್ಲಿ ಸಿಗುವಂಥ ಸ್ಥಳೀಯವಾಗಿ ಸಿಗುವಂಥ ಕೃಷಿ ತ್ಯಾಜ್ಯಗಳಿರ್ಬೋದು, ಒಣಕಸ, ತರಗೆಲೆಗಳು, ಮತ್ತು ಈ ಹೊಂಗೆ ಬಾಗೆ ಸೊಪ್ಪು, ಆಮೇಲೆ ಸುಬಾಬುಲ್ಲು, ಮೂಕಚ್ಚಿ ಸೊಪ್ಪು, ಹೀಗೆ ಮುಂತಾದ ಹಸಿರೆಲೆ ಗೊಬ್ಬರಗಳು ಹಾಗೂ ಜೈವಿಕ ಗೊಬ್ಬರಗಳು, ಅದು ಎಲ್ಲದರ ಜೊತೆಗೆ ಸಿಕ್ಕೋದಾದರೆ ಕೆರೆಗೋಡಿನ ಮಣ್ಣು, ಈ ಎಲ್ಲವನ್ನು ಪದರ ಪದರವಾಗಿ, ಒಂದು ಪದರ ಒಣ ತ್ಯಾಜ್ಯ ಹಾಕೋದು, ಮಣ್ಣು ಹಾಕೋದು, ಅದ್ರ ಮೇಲೆ ಹಸಿರೆಲೆ ಹಾಕೋದು, ಮಣ್ಣು ಹಾಕೋದು, ಆಮೇಲೆ ಜೈವಿಕ ಗೊಬ್ಬರಗಳು ಹಾಕೋದು, ಅದ್ರ ಜೊತೆಗೆ ಮಣ್ಣು ಮಿಕ್ಸ್ ಮಾಡೋದು, ಹೀಗೆ ಮಾಡ್ತಾ ಮಾಡ್ತಾ ಬರೋದ್ರಿಂದ ಕೊನೆಗೆ ಮೇಲ್ಗಡೆ ಈ ತೆಂಗಿನ ಗರಿ ಇಂಥ ಒಂದು ಒಣ ಎಲೆಗಳು ಇವೆಲ್ಲದನ್ನ ಮುಚ್ಚಿಬಿಡೋದ್ರಿಂದ ಭೂಮಿ ಆವಾಗಲೇ ಹೇಳ್ದಂಗೆ ಸೂರ್ಯನ ಕಿರಣಗಳಿಗೆ ಡೈರೆಕ್ಟ್ ಆಗಿ ಸಿಗೋದಿಲ್ಲ. ಆವಾಗ ಏನಾಗುತ್ತೆ, ಈ ಒಂದು ಒಣ ಕಸದ ಕೆಳಗಡೆ ಇರೋದ್ರಿಂದ ಭೂಮಿಗೆ ನೆರಳು ಸಿಕ್ಕಿರುತ್ತೆ, ಆಮೇಲೆ ನೀರೇನಾದ್ರೂ ಆವಿಯಾಗಿ ಹೋದ್ರೂ ಕೂಡ ಅದಲ್ಲೇ ತಡ್ಕೊಳ್ಳುತ್ತೆ. ಹೀಗೆ ಮಾಡೋದ್ರಿಂದ ಭೂಮಿ ಮೇಲ್ಮೈಯಿಂದ ಸರ್ಫೇಸ್ ಇಂದ ಇವಾಪೋ ಟ್ರಾನ್ಸ್ಪಿರೇಷನ್ ಆಗೋದು, ಬಾಷ್ಪೀಕರಣ ಆಗೋದನ್ನ ನಾವು ತಡಿಬಹುದು, ತೇವಾಂಶ ನಷ್ಟ ತಡಿಬಹುದು. ಇದ್ರ ಜೊತೆಗೆ ಈ ಒಂದು ಟ್ರೆಂಚ್ ಪದ್ಧತಿಯ ಒಂದು ಅನುಕೂಲ ಏನಪ್ಪಾ ಅಂದ್ರೆ, ನಾವು ಈಗಾಗಲೇ ಸುಮಾರು ಒಣಕಸ, ಹಸಿ ಕಸ ಎಲ್ಲ ಒಳಗಡೆ ಸೇರಿಸಿದೀವಿ, ಇವೆಲ್ಲ ಕೊಳತು ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಚೆನ್ನಾಗಿರುತ್ತೆ ಮಣ್ಣಲ್ಲಿ, ಆಮೇಲೆ ಮಳೆ ಬಂದಾಗ ನೀರು ಚೆನ್ನಾಗಿ ಹಿಂಗುತ್ತೆ, ಅದು ಈ ಎಲ್ಲ ಒಣಕಸಗಳು ಎಲ್ಲ ಕೊಳತು ಅವೆಲ್ಲ ಗೊಬ್ಬರ ಆಗಿ ಆ ಗೊಬ್ಬರ ಕೂಡ ಅಲ್ಲೇ ಸೇರ್ಕೊಳ್ಳುತ್ತೆ, ನೀರಿನ ಜೊತೆಗೆ ಪೋಷಕಾಂಶಗಳು ಕೂಡ ಭೂಮಿನಲ್ಲಿ ಹಿಡಿದಿಟ್ಕೊಂತವೆ, ಆಮೇಲೆ ನೀರು ಹರಿದು ಹೋಗೋದಿಲ್ಲ. ಈ ಗುಣಿ ಮಾಡಿರೋದ್ರಿಂದ ಮಳೆ ಬಂದಾಗ ನೀರೆಲ್ಲ ಹಿಂಗುತ್ತೆ, ನೀರ್ ಯಾವಾಗ ಚೆನ್ನಾಗಿ ಹಿಂಗುತ್ತೆ ಆ ತೇವಾಂಶ ಜಾಸ್ತಿ ದಿನಗಳ ಕಾಲ ನಮ್ಗೆ ಭೂಮಿ ಒಳಗಡೆ ಸಿಗುತ್ತೆ, ಗಿಡಗಳಿಗೆ ಲಭ್ಯವಿರುತ್ತೆ. ಅಂದ್ರೆ ಒಟ್ಟಾರೆ ಇದು ಸಾವಯವ ಅಂಶವನ್ನು ಕೂಡ ಈ ಮಣ್ಣಲ್ಲಿ ಹೆಚ್ಚು ಮಾಡುತ್ತೆ ಅಂತ, ಮಣ್ಣಿನ ರಸಸಾರ ಮತ್ತೆ ಮಣ್ಣಿನ ಗುಣಧರ್ಮಗಳೆಲ್ಲ ಬದಲಾವಣೆ ಆಗುತ್ತೆ. ಇನ್ನೊಂದು ಪದ್ಧತಿ ಈ ತೇವಾಂಶದ ಸಂರಕ್ಷಣೆಗೆ ತಾವು ತಿಳಿಸಿದ್ದಂತದ್ದು ಅಂದ್ರೆ ಈ ಹೊದಿಕೆ ಪದ್ಧತಿ ಅಥವಾ ಮಲ್ಚಿಂಗ್ ಅಂತ ನಾವು ಕರಿತೀವಿ, ಇದು ಹೇಗೆ ಸಹಕಾರಿಯಾಗುತ್ತೆ ತೇವಾಂಶದ ಸಂರಕ್ಷಣೆಯಲ್ಲಿ? ಅವಾಗಲೇ ಹೇಳಿದ ಟ್ರೆಂಚಿಂಗ್, ಇವಾಗ ಹೇಳ್ತಾ ಇರೋ ಮಲ್ಚಿಂಗ್, ಇವೆರಡು ಒಟ್ಟೊಟ್ಟಿಗೆ ಹೋಗುವಂತ ವಿಧಾನಗಳು. ಮೊದಲಿಗೆ ಟ್ರೆಂಚ್ ತೆಗಿತೀವಿ, ಆಮೇಲೆ ಮುಚ್ಚುತ್ತೀವಿ. ಆದ್ರೆ ಇಲ್ಲಿ ಕೆಲವು ಸಲ ನಮಗೆ ಟ್ರೆಂಚ್ ತೆಗಿಯಕ್ ಆಗಲ್ಲ. ಈಗ ಎಕ್ಸಾಂಪಲ್ ನೋಡ್ಬೇಕು ಅಂದ್ರೆ, ಉದಾಹರಣೆಗೆ ಮರಗಡ್ಡಿ ಪದ್ಧತಿ, ಈಗಿನ ಒಂದು ಬೆಳವಣಿಗೆ ಮತ್ತೆ ಈಗಿನ ಜಾಸ್ತಿ ಜನ ರೈತರು ಒಲವು ಬೆಳೆಸ್ಕೊಂತಾ ಇರೋದು ಮರಗಡ್ಡಿ ಬಗ್ಗೆ. ಈ ಮರಗಡ್ಡಿನಲ್ಲಿ ನಾವು ನೋಡೋದಾದ್ರೆ 8-10 ಅಡಿಯಷ್ಟು ದೂರಕ್ಕೆ ಒಂದೊಂದು ಗಿಡಗಳನ್ನ ಹಾಕಿರ್ತೀವಿ. ಅಷ್ಟು ದೊಡ್ಡ ಟ್ರೆಂಚ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಹೌದು, ಆಮೇಲೆ ಅದರದ್ದು ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತೀವಿ, ಮೊದಲನೇದಾಗಿ ದುಡ್ಡು ಹಾಕಬೇಕು, ಬಂಡವಾಳ ಹಾಕೋದನ್ನ ತುಂಬಾ ಜಾಸ್ತಿ ಬಂಡವಾಳ ಬೇಕು, ಮತ್ತೆ ಆ ಒಂದು ಗುಂಡಿಗಳನ್ನ ತುಂಬಿಸಕ್ಕೆ ಕಸ ಜಾಸ್ತಿ ಬೇಕು ನಮ್ಗೆ. ಈ ಎಲ್ಲ ಕಾರಣಗಳಿಗೆ ನಾವೇನ್ ಮಾಡ್ತೀವಿ ಅಂದ್ರೆ, ಈ ಮಧ್ಯದಲ್ಲಿರೋ ಅಂತ ಗ್ಯಾಪ್ನ ತೆಂಗಿನ ಗರಿಯಿಂದ ಮುಚ್ಚಿಡೋದು, ಇದಕ್ಕೆ ಮಲ್ಚಿಂಗ್ ಅಂತ ಹೇಳ್ತೀವಿ. ಇದು ಸಾಧ್ಯವಾಗ್ಲಿಲ್ಲ ಅಂದ್ರೆ ಲೈವ್ ಮಲ್ಚ್ ಅಂತ ಹೇಳ್ತೀವಿ, ಅಂದ್ರೆ ಈ ಬದುಕಿರುವಂತ ಸಸ್ಯಗಳು, ಬೆಳೀತಾ ಇರುವಂತ ಸಸ್ಯಗಳನ್ನ ಬೆಳೆಸೋದು, ಆ ಗ್ಯಾಪ್ ಅಲ್ಲಿ ನಾವು ಬೆಳೆಗಳನ್ನ ಬೆಳೆಸೋದು. ಇದು ಒಂಥರ ಅಂತರ ಬೇಸಾಯ ಇದ್ದಂಗೆ. ಇವಾಗ ಹರಡ್ಕೊಳ್ಳುವಂತ ಗಿಡಗಳನ್ನ ಬೆಳೆಸೋದು, ಹರಡ್ಕೊಳ್ಳುವಂತ ಗಿಡಗಳು ನಮ್ಮ ಮಧ್ಯೆ, ನಮ್ಮ ಒಂದು ಜೀವನದಲ್ಲಿ ತುಂಬಾ ಹಾಸು ಹೊಕ್ಕಾಗಿರುವಂತದ್ದು ಈ ಭಾಗದ ರೈತರಿಗೆ ಗೊತ್ತಿರುವಂತ ಬೆಳೆಗಳು ಅಲಸಂದೆ, ಆಮೇಲೆ ಹುರುಳಿ, ತೊಗರಿ, ಅದ್ರ ಜೊತೆಗೆ ಅವರೇ ಇಂತ ಗಿಡಗಳು ಬಳ್ಳಿಗಳ ತರ ಹರಡ್ಕೊಂಡು ಹೋಗ್ತವೆ, ಅವು ಹರಡಿ ಭೂಮಿನೆಲ್ಲ ಮುಚ್ಚುತ್ತವೆ. ಜೊತೆಗೆ ಅವು ಮುಚ್ಚೋ ಟೈಮಲ್ಲಿ ಮತ್ತೆ ನಮ್ಗೆ ಸೂರ್ಯನ ಕಿರಣ ಒಳಗಡೆ ಹೋಗೋದಿಲ್ಲ, ಆಮೇಲೆ ಎಲೆ ಎಲ್ಲ ತಂಪಾಗಿರೋದ್ರಿಂದ ಎಲೆಯಲ್ಲಿ ಇರುವಂತ ಒಂದು ನೀರಿನ ಅಂಶ, ಅವಾಗ್ಲೇ ಹೇಳಿದೆ ನಾನು ನೀರು ಬಾಷ್ಪೀಕರಣ ಅಂತ, ಟ್ರಾನ್ಸ್ಪಿರೇಷನ್, ಟ್ರಾನ್ಸ್ಪಿರೇಷನ್ ಆಗಿ ಹೋಗುವಂತ ತೇವ ಭೂಮಿಗೂ ತಗಲುತ್ತೆ, ಅದು ಭೂಮಿಗೂ ತಾಗುತ್ತೆ, ಆದ್ರಿಂದ ಭೂಮಿ ಮತ್ತೆ ತಂಪಾಗುತ್ತೆ. ಸೊ ಸೂರ್ಯನ ಕಿರಣಗಳಿಂದ ಇರೋ ಬೆಳಕು ಬಿದ್ರೂ ಕೂಡ ಭೂಮಿ ಯಾವುದೇ ಕಾರಣಕ್ಕೂ ಬಿಸಿ ಆಗಲ್ಲ. ಯಾವಾಗ ಭೂಮಿ ಬಿಸಿ ಆಗೋದಿಲ್ಲ, ನೀರು ಆವಿ ಆಗೋದು ಕೂಡ ಕಡಿಮೆ ಆಗತ್ತೆ. ಇದ್ರ ಜೊತೆಗೇನೆ ಈ ಒಂದು ಹುರುಳಿ, ಅಲಸಂದೆ ಇವೆಲ್ಲ ಏನ್ ಹೇಳಿದ್ವಿ, ದ್ವಿದಳ ಧಾನ್ಯ ಸಸ್ಯಗಳು, ಇವುಗಳನ್ನ ಹಾಗೆ ಬಿಟ್ಟುಬಿಟ್ರೆ ನಮ್ಗೆ ಕಾಳು ಸಿಗುತ್ತೆ, ಅಡಿಷನಲ್ ಇನ್ಕಮ್ ಆಗುತ್ತೆ, ಅದು ನಮ್ಗೆ ಇನ್ನೊಂದು, ಇದೊಂದು ಲಾಭದಾಯಕ ಬೆಳೆ. ಅದ್ರ ಜೊತೆಗೆ ನಮ್ಗೆ ಗೊಬ್ಬರ ಸಿಗುತ್ತೆ. ಈ ಒಂದು ದ್ವಿದಳ ಧಾನ್ಯಗಳ ಮುಖ್ಯ ಲಕ್ಷಣ ಏನು ಅಂದ್ರೆ, ಜಾಸ್ತಿ ನೈಟ್ರೋಜನ್ ಸಾರಜನಕನ ಭೂಮಿಗೆ ಸೇರೋ ತರ ಮಾಡ್ತವೆ. ಇದು ಎಲ್ಲಾ ಅನುಕೂಲಗಳು ನಮ್ಗೆ ಜೊತೆ ಜೊತೆಗೆ ಸೇರೋದ್ರಿಂದ, ಜೊತೆ ಜೊತೆಗೆ ಸಿಗೋದ್ರಿಂದ ಟ್ರೆಂಚಿಂಗ್ ಮತ್ತೆ ಮಲ್ಚಿಂಗ್ ಅನ್ನೋ ಪದ್ಧತಿಗಳನ್ನ ಈಗಿನ ಈ ಹಿಪ್ಪುನೇರಳೆ ಬೇಸಾಯದಲ್ಲಿ ಅಳವಡಿಸಿಕೊಳ್ಳೋದು ತುಂಬಾ ಪ್ರಶಸ್ತ. ಜೊತೆಗೆ ಈ ದ್ವಿದಳ ಧಾನ್ಯದ ಬೆಳೆಗಳು ಬೆಳೆದು ತಮ್ಮ ಜೀವನ ಚಕ್ರವನ್ನು ಮುಗಿಸಿದಾಗ ಸಾಕಷ್ಟು ಎಲೆಗಳನ್ನು ಕೂಡ ಉದುರಿಸ್ತವೆ. ಅದು ಕೂಡ ಒಂದ್ ರೀತಿ ಮುಚ್ಚಿಗೆ ಆಗುತ್ತೆ ಮತ್ತು ಸಾವಯವ ಅಂಶವನ್ನು ಹೆಚ್ಚು ಮಾಡೋದ್ರಲ್ಲಿ ಅನುಕೂಲ ಆಗುತ್ತೆ. ಇದುವರೆಗೂ ತಾವು ತಿಳಿಸಿದ್ದು ಈ ತೇವಾಂಶದ ಒಂದು ಸಂರಕ್ಷಣಾ ವಿಧಾನಗಳಿವು. ಇನ್ನ ತೇವಾಂಶದ ಸಂಗ್ರಹಣಾ ವಿಧಾನಗಳಲ್ಲಿ ಯಾವ್ಯಾವನ್ನ ನಾವು ಅಳವಡಿಸ್ಕೋಬಹುದು ಅಂತೀರಿ? ಇದು ಸಂರಕ್ಷಣೆ ಮಾಡೋದಕ್ಕೂ ಮುಂಚೆ ಸಂಗ್ರಹಣೆ ಮಾಡೋ ಅಂತದ್ದು ಒಂದು ಒಳ್ಳೆ ಕಾನ್ಸೆಪ್ಟ್. ಏನಾಗುತ್ತೆ, ನಾವೀಗ ಮಳೆ ಬರುತ್ತೆ, ಮಳೆ ಬರಕ್ಕೂ ಮುಂಚೆ ನಾವು ಭೂಮಿನ ಸಿದ್ಧತೆ ಮಾಡಿರಲ್ಲ. ಯಾಕೆ ಸಿದ್ಧತೆ ಮಾಡಬೇಕು ಅಂತಂದ್ರೆ, ಭೂಮಿ ಮೇಲ್ಗಡೆ ಇರುವಂತ ಒಂದು ಮೇಲ್ಮೈ ಪದರ, ಈ ಮೇಲ್ ಪದರ ಏನಾದ್ರೂ ಗಟ್ಟಿ ಆಗ್ಬಿಟ್ರೆ, ಆಮೇಲೆ ಕೆನೆ ತರ ಕಟ್ಕೊಂಡ್ಬಿಟ್ರೆ, ಈ ಹಾಲ್ ಕಾಯಿಸಿದಾಗ ಕೆನೆ ಕಟ್ಟಿದ್ರೆ ತುಂಬಾ ಹೊತ್ತು ಹೆಪ್ಪ ಕಟ್ಟೋದು ಅನ್ನೋದಕ್ಕಿಂತ ಕೆನೆ, ಆ ಕೆನೆ ಪೂರ್ತಿಯಾಗಿ ಹರಡ್ಕೊಂಡಿರೋದ್ರಿಂದ ಶಾಖ ಹೊರಗಡೆ ಹೋಗದೆ ಇರೋ ತರ ತಡೆಯುತ್ತೆ, ತುಂಬಾ ಹೊತ್ತು ಹಾಲು ಬಿಸಿ ಇರುತ್ತೆ. ಅದೇ ತರನೇ ಭೂಮಿನಲ್ಲಿ ಕೂಡ ಈ ಒಂದ್ ಮೇಲ್ ಪದರ ಏನಿದೆ, ಅದೇನಾದ್ರೂ ಕೆನೆ ತರ ಪದರ ಆಗ್ಬಿಟ್ಟಿದ್ರೆ ಎಷ್ಟು ಮಳೆ ಬಂದ್ರು ಒಳಗಡೆಗ್ ಬಿಡೋದಿಲ್ಲ, ಅದು ನೀರನ್ನ ಒಳಗಡೆಗ್ ಬಿಡಲ್ಲ, ಮಳೆ ನೀರು ಒಳಗಡೆಗ್ ಬಿಡಲ್ಲ, ಹರ್ಕೊಂಡೊಟ್ಟೋಗುತ್ತೆ. ಆದ್ರಿಂದ ನಾವು ಮೊದಲನೇದಾಗಿ ಭೂಮಿ ಸಿದ್ಧತೆ ಮಾಡ್ಕೋಬೇಕು. ಈ ಮಾಗಿ ಕಾಲದಲ್ಲಿ ಮೊದಲು ನಮ್ಮ ಹಿರಿಯರ ಕಾಲದಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ ಮಾಗಿ ಉಳಿಮೆ. ಮಾಗಿ ಉಳುಮೆ ಮಾಡೋದು ಅನ್ನೋದು ಒಂದು ನಮ್ಮ ಹಿಂದಿನ ಒಂದು ಪಾರಂಪರಿಕ ಪದ್ಧತಿಗಳಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಹಿರಿಯರು ಅಳವಡಿಸ್ಕೊಂಡಿದ್ದಂತ ಪದ್ಧತಿಗಳು. ಇದನ್ ಯಾಕೆ ಮಾಡ್ತೀವಿ ಅಂತಂದ್ರೆ, ಒಂದ್ ವೇಳೆ ಏನಾದ್ರೂ ಮಣ್ಣಲ್ಲಿ ತುಂಬಾ ಈ ಪದರ ಗಟ್ಟಿ ಆಗ್ಬಿಟ್ಟಿದ್ರೆ ಅದು ಈ ಲಾಸ್ಟ್ ಸೊಪ್ಪು ಕಟ್ ಮಾಡ್ತೀವಿ, ಕಟ್ ಮಾಡಿದ್ದಾದ್ಮೇಲೆ ಭೂಮಿ ಎಲ್ಲ ಹಂಗೆ ಓಪನ್ ಆಗಿರತ್ತೆ. ಅಂತ ಟೈಮಲ್ಲಿ ಒಂದ್ಸಲ ಮಣ್ಣಲ್ಲಿ ಏನಾದ್ರೂ ತೇವಾಂಶ ಇದ್ರೆ, ತೊಂದರೆ ಆಗದೆ ಇರುವಂತ ತೇವಾಂಶ ಇದ್ರೂ ಸಾಕು, ಒಂದು ಸಲ ಉಳುಮೆ ಮಾಡೋದು. ಕಮಣದ ನೀರಿನಿಂದ ಒಂದ್ಸಲ ಉಳುಮೆ ಮಾಡಿಬಿಟ್ರೆ ಭೂಮಿ ಪದರ ಲೂಸ್ ಆಗುತ್ತೆ. ಒಂದ್ ವೇಳೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಮಳೆ ಬಂತು ಅನ್ಕೊಳ್ಳಿ, ನೀರು ಚೆನ್ನಾಗಿ ಹಿಂಗುತ್ತೆ. ಆ ನೀರು ಹಿಂಗಿರೋ ನೀರು ಒಳಗಡೆವರೆಗೂ ಹೋಗಿ ಒಂದಡಿ ಎರಡಡಿ ಅಷ್ಟು ಒಳಗಡೆ ಹೋಗಿ ಅಲ್ಲೇ ಉಳ್ಕೊಳ್ಳುತ್ತೆ. ಆ ಮುಂದಿನ ಹಂತಗಳಲ್ಲಿ ಅದೇ ನೀರು ಭೂಮಿ ಬೇರಿನ ಮುಖಾಂತರ ಗಿಡಗಳಿಗೆ ಸುಲಭವಾಗಿ ಸಿಗೋದ್ರಿಂದ ನಾವು ನೀರಾವರಿ ಒಂದು ಅಂಶನ, ನೀರಾವರಿಗೆ ಬಳಸುವಂತ ನೀರಿನ ಅಂಶನ ಕಡಿಮೆ ಮಾಡ್ಕೋಬಹುದು, ನೀರಿನ ಉಳಿತಾಯ ಮಾಡ್ಕೋಬಹುದು. ಅದರ ಜೊತೆಗೆ ಈ ಕೃಷಿ ಹೊಂಡಗಳ ನಿರ್ಮಾಣ, ಈಗಿನ ನಮ್ಮ ಸರ್ಕಾರ ತುಂಬಾ ಎನ್ಕರೇಜ್ ಮಾಡ್ತಾ ಇದೆ ಈ ಒಂದು ಕೃಷಿ ಹೊಂಡಗಳ ನಿರ್ಮಾಣಕ್ಕೆ. ಇಲ್ಲೂ ಅಷ್ಟೇ, ತೋಟದಲ್ಲಿರೋ ಇಳಿಜಾರಿನ ಪ್ರದೇಶದಲ್ಲಿ ಒಂದು ಕಡೆ ಒಂದು ನಮ್ಮ ಜಮೀನಿನ ಅಳತೆಗೆ ತಕ್ಕನಂತೆ ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಳ್ಳೋದು. ಇದೇನಪ್ಪ ಜಾಗ ವೇಸ್ಟ್ ಆಗತ್ತೆ ಅಂತ ನಾವ್ ಅನ್ಕೊಳ್ಳೋದು ನಮ್ಮ ಮೂರ್ಖತನ. ಯಾಕಂದ್ರೆ ತಪ್ಪಾಗುತ್ತೆ, ಯಾಕಂದ್ರೆ ಈಗ ನೀರ್ ಹಿಂಗಿಲ್ಲ ಅಂತಂದ್ರೆ ನಮ್ಮ ಬೋರ್ವೆಲ್ ಕೂಡ ರೆಜುವಿನೇಟ್ ಆಗಲ್ಲ, ಬೋರ್ವೆಲ್ ಒಳಗಡೆ ಬೋರ್ವೆಲ್ ಅಲ್ಲಿ ನೀರು ನಮ್ಗೆ ಸಿಗೋದೇ ಇಲ್ಲ ಮುಂದಕ್ಕೆ. ಆದ್ರಿಂದಾಗಿ ಕೃಷಿ ಹೊಂಡಗಳ ನಿರ್ಮಾಣ ಮಾಡ್ಕೊಳ್ಳೋದು, ಅದ್ರ ಜೊತೆಗೆ ಈ ಸಾವಯವ ಗೊಬ್ಬರಗಳ ಬಳಕೆ. ಆವಾಗ್ಲಿಂದ ನಾನು ಟ್ರೆಂಚಿಂಗ್ ಮಲ್ಚಿಂಗ್ ಬಗ್ಗೆ ಹೇಳಿದಾಗ್ಲೂ ಇದನ್ನೇ ಹೇಳಿದೆ, ಸಾವಯವ ಅಂಶಗಳು ಜಾಸ್ತಿ ಆಗ್ಬೇಕು ಭೂಮಿನಲ್ಲಿ ಅಂತ. ಇವತ್ತಿನ ನಮ್ಮ ಮಣ್ಣಿನ ಒಂದು ಗುಣಧರ್ಮಗಳಿಂದ ಪೂರ್ತಿ ಬದಲಾಗಿದೆ. ಆಧುನಿಕ ಕೃಷಿ ಪದ್ಧತಿಯಲ್ಲಿ ನಾವು ಅಳವಡಿಸ್ಕೊಂತಾರೋ ಈ ರಾಸಾಯನಿಕ ಗೊಬ್ಬರಗಳಿಂದಾಗಿ ಮಣ್ಣಿನ ಗುಣಧರ್ಮಗಳಲ್ಲಿ ಬದಲಾವಣೆಗಳಾಗೋಗಿದೆ. ಈ ಒಂದು ಸಾರಜನಕ ಮತ್ತೆ ಇಂಗಾಲದ ಅಂಶ ಏನಿದೆ ಭೂಮಿನಲ್ಲಿ, ಇವು ಸರಿಯಾಗಿಲ್ಲ ಅಂತಂದ್ರೆ ಆವಾಗ ನಮ್ಮ ಮಣ್ಣಲ್ಲಿರುವಂತ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಸಿಗಲ್ಲ. ಹಾಗಾಗಿ ಮಣ್ಣಿನ ಗುಣಧರ್ಮಗಳ ಮೇಲೆ ಈ ಒಂದು ಸೂಕ್ಷ್ಮ ಜೀವಿಗಳ ಆ ಸಂಖ್ಯೆ ಕೂಡ ನಮ್ಗೆ ಕಡಿಮೆ ಆಗತ್ತೆ, ಮತ್ತೆ ಅದು ತುಂಬಾ ಮುಖ್ಯವಾಗಿರುವಂತ ಅಂಶ, ಗಮನಿಸಲೇಬೇಕಾಗಿರುವಂತ ಅಂಶ. ಇದರ ಜೊತೆಗೆ ಎರೆಹುಳುಗಳ ಒಂದು ಸಂತತಿ, ಎರೆಹುಳುಗಳು ಕೂಡ ನಾಶ ಆಗ್ತಾ ಇದಾವೆ. ಇವೆಲ್ಲ ಉಳ್ಕೋಬೇಕು ನಮ್ಗೆ ಅಂತಂದ್ರೆ ನಮ್ಮ ಭೂಮಿನಲ್ಲಿರುವಂತ ಒಂದು ಗೊಬ್ಬರದ ಅಂಶ, ಈ ಸಾವಯವ ಅಂಶ ಜಾಸ್ತಿ ಮಾಡಬೇಕು ಅಂದ್ರೆ ಅದು ಕೂಡ ನೀರಿನ ಒಂದು ಹಿಡಿದಿಟ್ಕೊಳ್ಳೋ ಅಂತ ಗುಣನ ಜಾಸ್ತಿ ಮಾಡೋದಕ್ಕೆ ಒಂದು ಒತ್ತು ಕೊಡುವಂತ ಒಂದು ಅಂಶ. ಆದ್ರಿಂದಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೂ ನಾವು ಸಾವಯವ ಕೃಷಿ ಬಳಕೆಗಳನ್ನ ಮಾಡ್ತಾ ಇದ್ರೆ, ಸಾವಯವ ಪದ್ಧತಿಗಳನ್ನ ಅಳವಡಿಸ್ಕೊತಾ ಇದ್ರೆ ಮಣ್ಣಿನ ಗುಣಧರ್ಮ ಜೊತೆಗೆ ಉತ್ತಮವಾಗುತ್ತೋ, ಮತ್ತೆ ಅದರ ಜೊತೆಗೆ ನೀರಿನ ಆವಿಯಾಗಿ ಹೋಗುವಂತ ಒಂದು ಪ್ರಮಾಣ ಕೂಡ ಕಡಿಮೆ ಆಗತ್ತೆ. ಆಮೇಲೆ ಈ ಭೂಮಿ ಗಟ್ಟಿ ಆಗೋದಿಲ್ಲ, ಉಳುಮೆ ಮಾಡೋದು ಎಲ್ಲ ನಮಗೆ ಸುಲಭನೂ ಆಗುತ್ತೆ, ಭೂಮಿ ಗಟ್ಟಿ ಆಗೋದಿಲ್ಲ. ಅದು ಎಲ್ಲದರ ಜೊತೆಗೆ ಬೇರ್ಗೆ ಬೇಕಾದಷ್ಟು ನೀರಿನ ಅಂಶ ಜೊತೆಗೆ ಪೋಷಕಾಂಶಗಳು ಕೂಡ ಸಿಗ್ತವೆ. ಹೀಗಾಗಿ ನಾವು ಈ ತೇವಾಂಶ ಸಂಗ್ರಹಣೆ ಮಾಡೋದು ಆಮೇಲೆ ಸಂರಕ್ಷಣೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ನಮ್ಮ ರೈತರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೊಳವೆ ಬಾವಿಗಳನ್ನ ಕೊರೆಸೋಕೆ ಹೋಗ್ತಾರೆ, ಅದರ ಬದಲಾಗಿ ಅವರು ಮಾಗಿ ಉಳುಮೆ ಮಾಡಿಕೊಂಡು ಸಾಕಷ್ಟು ಸಾವಯವ ಗೊಬ್ಬರವನ್ನ ಅದಕ್ಕೆ ಹಾಕಿ ಬಿದ್ದಂತ ಮಳೆ ನೀರನ್ನ ನಮ್ಮ ಮಣ್ಣಲ್ಲೇ ಹಿಂಗ್ಸದ್ರ ಕಡೆಗೆ ಗಮನ ಕೊಡಬೇಕು. ಅದೇ ಒಂದ್ ರೀತಿ ಅವರಿಗೆ ಕೊಳವೆ ಬಾವಿ ರೀತಿ ಕೆಲಸ ಮಾಡುತ್ತೆ. ಜೊತೆಗೆ ಹೆಚ್ಚಾದಂತ ನೀರನ್ನ ತಾವು ತಿಳಿಸಿದಾಗೆ ಕೃಷಿ ಹೊಂಡದಲ್ಲಿ ಸಂಗ್ರಹಣೆ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಸಂಗ್ರಹಣೆ ಮಾಡ್ಕೊಂಡು ಅದನ್ನ ಮತ್ತೆ ಸಂರಕ್ಷಣೆ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ರೈತ ಬಾಂಧವರೆ, ತಮಗೆ ಈ ಬೇಸಿಗೆಯಲ್ಲಿ ಹಿಪ್ಪನೇಳೆ ತೋಟಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಕೆ ಎಸ್ ವಿನೋದ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9484430080. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9484430080. ತುಂಬ ಸಂತೋಷ ಡಾಕ್ಟರ್ ವಿನೋದ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆಯಲ್ಲಿ ಹಿಪ್ಪನೇರಳೆ ತೋಟಗಳ ನಿರ್ವಹಣೆ ಬಗ್ಗೆ ಮತ್ತು ತೇವಾಂಶದ ಸಂರಕ್ಷಣಾ ವಿಧಾನಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಬೇಸಿಗೆಯಲ್ಲಿ ಹಿಪ್ಪನೇರಳೆ ತೋಟ ನಿರ್ವಹಣೆ ಕುರಿತು ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಎಸ್ ವಿನೋದ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಈಗ ಕೃಷಿ ಮಾಹಿತಿ. ಕೊತ್ತಂಬರಿಯನ್ನು ಬೀಜ ಮತ್ತು ಸೊಪ್ಪಿಗಾಗಿ ನಾವು ಬೆಳಕಬಹುದು. ಇದು ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಮುಖ್ಯವಾದಂಥ ಒಂದು ಕುಷ್ಕಿ ಬೆಳೆ. ಕೆಂಪು ಮಣ್ಣಿನ ಪ್ರದೇಶದಲ್ಲೂ ಕೂಡ ಅಲ್ಲಲ್ಲಿ ಇದನ್ನು ಬೆಳೆಯಲಾಗುತ್ತೆ. ಇದನ್ನು ಮುಂಗಾರು ಮತ್ತು ಹಿಂಗಾರು ಬೆಳೆಯಾಗಿ ನಾವು ಬೆಳಕಬಹುದು. ಜೊತೆಗೆ ಮಿಶ್ರ ಬೆಳೆಯಾಗೂ ಕೂಡ ಇದನ್ನು ನಾವು ಬೆಳಕಬಹುದು. ಮುಂಗಾರು ಬೆಳೆಯನ್ನು ಮೇ ತಿಂಗಳು ಮತ್ತು ಜೂನ್ ತಿಂಗಳಿನಲ್ಲಿ ನಾವು ಬಿತ್ತನೆ ಮಾಡ್ಕೋಬಹುದು. ಹಿಂಗಾರು ಬೆಳೆಯನ್ನು ಅಕ್ಟೋಬರ್ ತಿಂಗಳ ಮಧ್ಯಭಾಗದಲ್ಲಿ ಬಿತ್ತನೆ ಮಾಡಬಹುದು. ನಾವು ಈ ಕೊತ್ತಂಬರಿಯನ್ನು ಸೊಪ್ಪಿಗಾಗಿ ಬೆಳ್ಕೊಳ್ಳುವಾಗ ಎಲ್ಲ ತಿಂಗಳಲ್ಲೂ ಕೂಡ ಬಿತ್ತನೆ ಮಾಡ್ಕೋಬಹುದು. ಸಾಮಾನ್ಯವಾಗಿ ಸ್ಥಳೀಯ ತಳಿಗಳನ್ನು ಬೆಳೀತಾರೆ. ಕೆಲವೊಂದು ಸುಧಾರಿತ ತಳಿಗಳು ಕೂಡ ಇದ್ದಾವೆ. DWD3 ಎನ್ನುವಂಥದ್ದು ಸುಧಾರಿತ ತಳಿ. ಬೇರೆ ತಳಿಗಳು ಅಂದರೆ CO1, CO2, CO3 ಮತ್ತು ಸಾಧನ ಅಂತಂದು. ಈ ಸಾಧನ ತಳಿಯನ್ನು CS4 ಅಂತ ಕೂಡ ಕರೀತಾರೆ. ನಾವು ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 10-12 ಕಿಲೋಗ್ರಾಮ್ನಷ್ಟು ಬಿತ್ತನೆ ಬೀಜವನ್ನು ಬಳಸ್ಕೋಬೇಕಾಗತ್ತೆ. 6 ಟನ್ನಷ್ಟು ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಜೊತೆಗೆ ಪ್ರತಿ ಹೆಕ್ಟೇರ್ಗೆ 35 ಕಿಲೋಗ್ರಾಮ್ನಷ್ಟು ಸಾರಜನಕ, 35 ಕಿಲೋಗ್ರಾಮ್ನಷ್ಟು ರಂಜಕ ಮತ್ತು 35 ಕಿಲೋಗ್ರಾಮ್ನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಕಪ್ಪು ಮಣ್ಣಿನ ಭೂಮಿನಲ್ಲಿ 2 ಸಾರಿ ಉಳುಮೆ ಮಾಡಿಕೊಂಡು ಭೂಮಿಯನ್ನು ಸಿದ್ಧಪಡಿಸ್ಕೋಬೇಕು. ಮುಖ್ಯವಾಗಿ ಸೊಪ್ಪಿಗಾಗಿ ಬೆಳೆದಾಗ ಅನುಕೂಲಕ್ಕೆ ಸರಿ ಹೊಂದುವಂಥ ಈ ಪಾತಿಗಳನ್ನು ನಾವು ಮಾಡ್ಕೋಬೇಕಾಗತ್ತೆ. ಬಿತ್ತನೆಗೆ ಮೊದಲು ಬೀಜವನ್ನು 2 ಹೋಳಾಗಿ ಮಾಡ್ಕೋಬೇಕು. ಒಂದು ಗುಂಡಾಗಿರುವಂಥ ಮರದ ತುಂಡನ್ನು ಬೀಜದ ಮೇಲೆ ಉಜ್ಜೋದ್ರಿಂದ ಈ ಹೋಳುಗಳಾಗಿ ಇದನ್ನು ಮಾಡಬಹುದು. ಇದರಿಂದ ಬಿತ್ತನೆ ಬೀಜದಲ್ಲಿ ಉಳಿತಾಯ ಆಗುತ್ತೆ, ಸರಿಯಾಗಿ ಮೊಳಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 1 ಗ್ರಾಮ್ನಷ್ಟು ಪಾದರಸ ಸಂಯುಕ್ತ ವಸ್ತುವಿನಿಂದ ಉಪಚರಿಸಬೇಕಾಗತ್ತೆ. ಬೀಜವನ್ನು ಬಿತ್ತೋದಕ್ಕಿಂತ ಮೊದಲು 1/2 ಭಾಗದಷ್ಟು ಸಾರಜನಕ, ಪೂರ್ತಿ ರಂಜಕ ಮತ್ತು ಪೂರ್ತಿ ಪೊಟ್ಯಾಶ್ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಅಂದರೆ 1/2 ಭಾಗದಷ್ಟು ಸಾರಜನಕ ಅಂದರೆ ನಾವು 17.5 ಕಿಲೋಗ್ರಾಮ್ನಷ್ಟು ಸಾರಜನಕ, 35 ಕಿಲೋಗ್ರಾಮ್ನಷ್ಟು ರಂಜಕ ಮತ್ತು 35 ಕಿಲೋಗ್ರಾಮ್ನಷ್ಟು ಪೊಟ್ಯಾಷನ್ನು ಮಣ್ಣಿಗೆ ಸೇರಿಸಿ ಆ ನಂತರ ಬೀಜಗಳನ್ನು ಕೈಯಿಂದ ಸಮನಾಗಿ ಚೆಲ್ಲಬೇಕಾಗತ್ತೆ ಅಥವಾ 15 ಸೆಂಟಿಮೀಟರ್ ಅಂತರದ ಸಾಲಿನಲ್ಲಿ ಬಿತ್ತನೆಯನ್ನು ಮಾಡ್ಕೋಬೇಕಾಗತ್ತೆ. ಬಿತ್ತನೆ ಮಾಡಿದ 10-12 ದಿವಸದಲ್ಲಿ ಬೀಜ ಮೊಳಕೆಯೊಡೆಯುತ್ತೆ. ಬಿತ್ತನೆ ಆದ 4 ವಾರದ ನಂತರ ಉಳಿದ 1/2 ಭಾಗ ಸಾರಜನಕವನ್ನು ಅಂದರೆ 17.5 ಕಿಲೋಗ್ರಾಮ್ನಷ್ಟು ಸಾರಜನಕವನ್ನು ಪ್ರತಿ ಹೆಕ್ಟೇರಿಗೆ ಮೇಲ್ಗೊಬ್ಬರವಾಗಿ ಕೊಡಬೇಕಾಗತ್ತೆ. 1-2 ಸಾರಿ ಅಂತರ ಬೇಸಾಯ ಮಾಡಬೇಕು. 1 ಸಾರಿ ಕಳೆ ತೆಗಿಬೇಕಾಗತ್ತೆ. ಬಿತ್ತನೆಯಾದ 3ನೇ ದಿವಸ ತೆಳುವಾಗಿ ನೀರನ್ನು ಹಾಯಿಸಬೇಕು. ಆ ನಂತರ 8-10 ದಿನಕ್ಕೊಮ್ಮೆ ನೀರಾವರಿಯನ್ನು ಕೊಡ್ತಾ ಇರಬೇಕಾಗತ್ತೆ. ಮುಖ್ಯವಾಗಿ ಈ ಕೊತ್ತಂಬರಿಗೆ ತಿಗಣೆ ಕಾಟ ಇರುತ್ತೆ, ಎಲೆ ಕೊಳೆಯುವಂಥ ರೋಗ ಮತ್ತು ಬೂದಿ ರೋಗಗಳು ಕೂಡ ಕಂಡುಬರ್ತವೆ. ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 1 ಗ್ರಾಮ್ನಷ್ಟು ಪಾದರಸ ಸಂಯುಕ್ತ ವಸ್ತುವಿನಿಂದ ನಾವು ಬೀಜೋಪಚಾರ ಮಾಡಬೇಕಾಗತ್ತೆ ಅಥವಾ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2 ಗ್ರಾಮ್ನಷ್ಟು ಥೈರಾಮ್ ರಾಸಾಯನಿಕದಿಂದ ಬೀಜೋಪಚಾರವನ್ನು ನಾವು ಕೈಗೊಳ್ಳಬೇಕಾಗತ್ತೆ. ಇನ್ನು ರೋಗಗಳ ಬಾಧೆ ಕಂಡುಬಂದಾಗ, ವಿಶೇಷವಾಗಿ ಬೂದಿ ರೋಗ ಕಂಡುಬಂದಾಗ 3 ಗ್ರಾಮ್ನಷ್ಟು ನೀರಿನಲ್ಲಿ ಕರಗುವಂಥ ಗಂಧಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಬೆಳೆ ಮೇಲೆ ಸಿಂಪರಣೆ ಮಾಡಬೇಕಾಗತ್ತೆ. ಒಂದು ವೇಳೆ ಈ ರೋಗ ಏನಾದರೂ ಗುಣವಾಗಲಿಲ್ಲ ಅಂದರೆ ಇದೇ ಸಿಂಪರಣೆಯನ್ನು 15 ದಿವಸದ ನಂತರ ಮತ್ತೊಮ್ಮೆ ಕೊಡಬೇಕಾಗತ್ತೆ. ಪ್ರತಿ ಹೆಕ್ಟೇರ್ಗೆ ಸುಮಾರು 375-500 ಲೀಟ್ರ್ ಸಿಂಪರಣ ದ್ರಾವಣ ಬೇಕಾಗತ್ತೆ. ಬಿತ್ತನೆ ಮಾಡಿದ 20-25 ದಿವಸದಲ್ಲಿ ಗಿಡಗಳನ್ನು ತೆಳುವು ಮಾಡಿ ಮತ್ತೆ 35 ದಿನ ಮತ್ತು 45 ದಿನ ಈ ಸೊಪ್ಪನ್ನು ನಾವು ಕೊಯ್ಲು ಮಾಡ್ಕೋಬೋದು. ಪ್ರತಿ ಹೆಕ್ಟೇರ್ಗೆ ಸುಮಾರು 6-8 ಟನ್ನಷ್ಟು ಸೊಪ್ಪಿನ ಇಳುವರಿಯನ್ನು ಪಡಿಬೋದು. ಇನ್ನು ಉಳಿದಂಥ ಗಿಡಗಳನ್ನು ನಾವು ಬೀಜಕ್ಕಾಗಿ ಬಿಟ್ಕೋಬಹುದು. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಮೂಡಿ ಬಂದಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಹಾಗೂ ದೆಹಲಿಯ ವಿಜ್ಞಾನ್ ಪ್ರಸಾರ್ನ ಸಹಭಾಗಿತ್ವದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಭವಿಷ್ಯದ ಬೆರಗು ಪ್ರತಿ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿಯ ಬೆಂಗಳೂರು, ಮೈಸೂರು, ಭದ್ರಾವತಿ, ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದವರಿಗೆ ಆಕರ್ಷಕ ಬಹುಮಾನಗಳುಂಟು. ನೆನಪಿರಲಿ, ಭವಿಷ್ಯದ ಬೆರಗು ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ. ಕಾರ್ಯಕ್ರಮವನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೂಡ ಕೇಳಬಹುದು. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242 8700-01-4242.